ಗೆದ್ದ ತಂದ ಸಂತೋಷಕ್ಕಾಗಿ ತನ್ನ ಕಪಿ ವೀರರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಳಿಸುತ್ತಿರುವನು. ಆದ್ದರಿಂದ ಪಾರ್ವತಿಯು ತಾನು ಒಂದು ಏನಾದರೂ ಇಷ್ಟಾರ್ಥವನ್ನು ಪಡೆದುಕೊಂಡು ಬರುವುದಾಗಿ ಅಯೋಧ್ಯ ಪಟ್ಟಣಕ್ಕೆ ಹೊರಟ ಮಾರುವತಿಗೆ ನಡು ಮಾರ್ಗದಲ್ಲಿ ನಾರದ ಮುನಿಗಳು ಭೇಟಿಯಾಗಲು. ನಾರದ ಗುರುಗಳು ಹೇಳುತ್ತಾರೆ, ಹಲೋ ಮಾರುತಿಯೇ ತೀವ್ರವಾಗಿ ಹೊರಟ ಕಾರಣವೇನೆಂದು ಕೇಳಿದನು. ರುದ್ರ ಶರ್ಮ, ಆವಾಗ ಮಾರುತಿಯು ಹೇಳುತ್ತಾರೆ, ಹಲೋ ಮಾರುತಿ, ನಾನು ಈಗ ಶ್ರೀರಾಮಚಂದ್ರನಲ್ಲಿಗೆ ಹೋಗಿ ಅಷ್ಟನಂದ ಭಕ್ತಿ ಮುಕ್ತಿ ಮಾರ್ಗವನ್ನು ದಯಪಾಲಿಸಿ ಬರುತ್ತೇನೆಂದು ಕೇಳಿದನು. ಆವಾಗ ಮಾರಾದನು ಹೇಳುತ್ತಾನೆ, ಓ ಮುದ್ದು ಮಾರುತಿ, ನನ್ನದೊಂದು ವಚನವಿರುವುದು, ಆ ವಚನವನ್ನು ಪಾಲಿಸುವೆಯಾ ಎಂದು ಕೇಳಲು ಆವಾಗ ಮಾರುತಿಯು ನಾರದನ ಮಾತಿಗೆ ಒಪ್ಪಿಕೊಂಡು ಆವಾಗ ನಾರದ ಮೂರ್ಜಿ ಮಣಿಗಳು ಹೇಳುತ್ತಾರೆ, ವಾಯುಕುಮಾರನೇ, ನೀನು ಶ್ರೀರಾಮಚಂದ್ರನಲ್ಲಿಗೆ ಹೋಗಿ ಅಷ್ಟಲಿಂಗಾನಂದ ಭಕ್ತಿ ಹಾಗೂ ಮುಕ್ತಿ ಮಾರ್ಗವನ್ನು ಕೇಳಿಕೋ ಎನ್ನಲು ಆವಾಗ ಆ ಮಾತಿಗೆ ಒಪ್ಪಿಕೊಂಡು ಶ್ರೀರಾಮಚಂದ್ರನಿಗೆ ಬಂದು ನಮಸ್ಕರಿಸಿ ಕುಳಿತುಕೊಳ್ಳಲು. ಚಂದ್ರ ಗುರುಗಳು ಹೇಳುತ್ತಾರೆ, ಓ ಮುದ್ದು ಮಾರುತಿ, ಪರಮ ಭಕ್ತನಾದ ಮಾರುತಿ, ನಿನಗಾವ ಆಭರಣಗಳು ಬೇಕು ನೀನೇ ತೆಗೆದಕೋ ಎಂದು ಹೇಳಿದನು. ಆವಾಗ ಮುದ್ದು ಮಾರುತಿ ಹೇಳುತ್ತಾನೆ, ಸ್ವಾಮಿ ಕರುಣಾನಿಧಿ, ನನಗೆ ಅಷ್ಟಲಿಂಗಾನಂದ ಭಕ್ತಿ ಹಾಗೂ ಮುಕ್ತಿ ಮಾರ್ಗವನ್ನು ದಯಪಾಲಿಸಬೇಕು ದೇವ ಎನ್ನಲು ಆವಾಗ ಶ್ರೀರಾಮಚಂದ್ರ ಹೇಳುತ್ತಾನೆ, ಈಗ ನಾನು ನಿರುತ್ವದಲ್ಲಿರುವುದರಿಂದ ಅದು ನನ್ನಿಂದ ಸಾಧ್ಯವಿಲ್ಲ, ವಶಿಷ್ಠರಾದ ಮಹಾಮುನಿಗಳಲ್ಲಿಗೆ ಹೋದರೆ ಅದರ ಸಾಧನವನ್ನು ಹೇಳುತ್ತಾರೆ ಎನ್ನಲು ಆವಾಗ ಮಾರುತಿಯು ವಶಿಷ್ಠರಾದ ಗುರುಗಳಲ್ಲಿ ಬಂದು ನಮಸ್ಕರಿಸಿ ಕುಳಿತುಕೊಳ್ಳಲು. ವಶಿಷ್ಠ ಗುರುಗಳು ಹೇಳುತ್ತಾರೆ, ಮುದ್ದು ಮಾರುತಿ, ಮುದ್ದು ಮಾರುತಿ, ನಿನಗೆ ಯಾವ ನಿನಗೇನು ಬೇಕು ಕೇಳಿಕೋ ಎಂದು ಹೇಳಿದನು. ಆವಾಗ ವಶಿಷ್ಠ ಗುರುಗಳು ಹೇಳುತ್ತಾರೆ, ಮುದ್ದು ಮಾರುತಿ, ನನಗೀಗ ಅಷ್ಟನಂದ ಲಿಂಗ ಭಕ್ತಿ ಮುಕ್ತಿ ಮಾರ್ಗವನ್ನು ದಯಪಾಲಿಸಬೇಕು ದೇವ ಎಂದು ಕೇಳಿಕೊಂಡನು. ರುದ್ರ ಶರ್ಮ, ಆವಾಗ ವಶಿಷ್ಠ ಮಾಮುನಿ ಗುರುಗಳು ಹೇಳುತ್ತಾರೆ, ಪಂಪ ಅವರ ಹೇಮಕೋಟಕ್ಕೆ ಹೋಗಿ ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ನಾರಮಡಿಯನ್ನುಟ್ಟು ಶ್ರೀ ರುದ್ರನನ್ನು ಕುರಿತು ಅಘೋರವಾದ ತಪಸ್ಸೆ ಮಾಡು. ನಮ್ಮ ವಶಿಷ್ಠ ಗುರುಗಳು ಹೇಳುತ್ತಾರೆ, ಹಂಪಾವಣ ಹೇಮಕೂಟಕ್ಕೆ ಹೋಗಿ ತುಂಗಭದ್ರ ನದಿಯೊಳಗೆ ಸ್ನಾನ ಮಾಡಿ ನಾರು ಮಡಿಯನ್ನುಟ್ಟು